ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮೆಲ್ಲ ರೈತ ಬಾಂಧವರಿಗೂ ರೈತ ಧ್ವನಿ ಕಿಸಾನ್ ವಾಣಿಗೆ ಸ್ವಾಗತ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಗಿಡಕಪಾತ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಮೊದಲಿಗೆ ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಗಿಡ ಕಫಾತು ಅಥವಾ ಗಿಡ ಕಸಿ ಅಥವಾ ಗಿಡಗಳನ್ನ ಸವರೋದು, ಸ್ವಚ್ಛಗೊಳಿಸೋದು ಅಂತ ಏನ್ ಕರಿತೀವಿ, ಈ ಕೆಲಸದ ಕ್ರಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚೆಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂತ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ. ನಮಸ್ಕಾರ ಸರ್. ಕಫಾತು ಅಂತ ನಮ್ಮ ರೈತ ಬಾಂಧವರಿಂದ ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ಕಪಾತು ಅಂತಂದ್ರೆ ಸರ್, ಆಯಾ ಪ್ರದೇಶಕ್ಕೆ ಈ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ ಸರ್. ಕಾಫಿಯಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನದ ಬೆಳೆಗಾರರು ಇದಕ್ಕೆ ಕಸಿ ಅಂತಾನು ಕರೀತಾರೆ. ಅದರಲ್ಲಿ ಗಿಡ ಕಸಿ ಅಂತ ಬರುತ್ತೆ ಮತ್ತೆ ಮರ ಕಸಿ ಅಂತಾನು ಬರುತ್ತೆ. ಅದೇ ತರನಾಗಿ ಈ ಕೊಡಗು ಜಿಲ್ಲೆಯಲ್ಲಿ ಗಿಡ ಕಪಾತು ಮತ್ತೆ ಮರ ಕಪಾತು ಅಂತ ಕರೆಯೋದು. ಅದೇ ತರನಾಗಿ ಬೇರೆ ಬೆಳೆಯಲ್ಲೂ ಕೂಡ ಅಂತಂದ್ರೆ ಈಗ ತೋಟಗಾರಿಕೆ ಬೆಳೆ ಇರ್ಬೋದು, ಪ್ಲಾಂಟೇಶನ್ ಬೆಳೆ ಇರ್ಬೋದು, ಅದರಲ್ಲೂ ಕೂಡ ಈ ಗಿಡ ಕಸಿ ಕಪಾತುನ ಮಾಡ್ತೀವಿ. ಅದರಲ್ಲಿ ಸವರುವಿಕೆ ಅಥವಾ ಚಾಟ್ನಿ ಮಾಡೋದು ಅಂತಾನು ಪ್ರೂನಿಂಗ್ ಅಂತಾರೆ. ಈ ತರ ಬೇರೆ ಬೇರೆ ತರಹದ ಪದಗಳ ಬಳಕೆಯನ್ನ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಹೋಗ್ತಾರೆ. ಈ ಕಪಾತು ಅಥವಾ ಕಸಿ ಅನ್ನೋದು ಏನಂತಂದ್ರೆ ಸರ್, ಇದು ಕಾಫಿ ಅಂತಾನೆ ಇರ್ಬೋದು ಅಥವಾ ಬೇರೆ ತೋಟಗಾರಿಕೆ ಬೆಳೆ ಇರ್ಬೋದು, ಅದರಲ್ಲಿ ಯಾವ್ಯಾವ್ದು ರೆಕ್ಕೆಗಳು ಬೇಡವಾಗಿದೆಯೋ, ಯಾವ್ಯಾವ್ದು ರೆಕ್ಕೆಗಳು ಒಣಗಿದೆಯೋ ಅಥವಾ ಸೋತು ರೆಕ್ಕೆಗಳು ಇರುತ್ತೋ ಅಥವಾ ಯಾವುದೇ ರೆಕ್ಕೆಗಳಿಂದ ಯಾವುದೇ ರೀತಿಯ ಫಸಲು ಪಡಿಲಿಕ್ಕೆ ಸಾಧ್ಯವಾಗದೆ ಇರತಕ್ಕಂತಹ ರೆಕ್ಕೆಗಳಿರ್ಬೋದು, ರೋಗ ಮತ್ತು ಕೀಟ ಬಾಧಿತ ರೆಕ್ಕೆಗಳಿರ್ಬೋದು, ಹಾಗೆ ಅಡ್ಡಲಾಗಿ ಹೋಗುವ ರೆಕ್ಕೆಗಳು, ಈ ತರಹದ ಬೇಡವಾದ ರೆಕ್ಕೆಗಳನ್ನ ತೆಗೆಯುವ ವಿಧಾನಕ್ಕೆ ನಾವು ಕಪಾತ್ ಅಥವಾ ಕಸಿ ಅಂತ ಕರಿತೀವಿ. ಈ ಕಾಫಿ ಬೆಳೆಯಲ್ಲಿ ಈ ಕಫಾತಿನ ಪ್ರಾಮುಖ್ಯತೆ ಏನು ಸರ್? ಕಾಫಿಯಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಕಾಫಿ ಬೆಳೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂತ ಏನ್ ಕರಿತೀವಿ, ಅದನ್ನ ತಿಳ್ಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಸರ್. ಯಾಕಂತಂದ್ರೆ ಈ ಕಪಾತು ಅಥವಾ ಕಸಿ ಅನ್ನೋದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಮನಾಗಿರಲ್ಲ, ಬೇರೆ ಬೇರೆ ತರನಾಗಿ ಇರುತ್ತೆ. ಒಂದು ಗಿಡಕ್ಕೆ ಒಂಥರ ಕಪಾತು ಅವಶ್ಯಕತೆ ಇದ್ರೆ ಇನ್ನೊಂದು ಗಿಡಕ್ಕೆ ಇನ್ನೊಂದು ತರದ ಕಪಾತು ಅವಶ್ಯಕತೆ ಇರುತ್ತೆ. ಅದೇ ತರನಾಗಿ ದಾಳಿಂಬೆ ತಗೊಳ್ಳಿ ಅಥವಾ ಮಾವು ತಗೊಳ್ಳಿ ಅಥವಾ ಬೇರೆ ತೋಟಗಾರಿಕೆ ಬೆಳೆಗಳು ತಗೊಳ್ಳಿ, ಸೀಬೆ ತಗೊಳ್ಳಿ, ಅದಕ್ಕೆ ಮಾಡೋಕ್ಕಂತಹ ಕಪಾತೆ ಬೇರೆ ಆಗಿರುತ್ತೆ ಅಥವಾ ಕಸಿನೇ ಬೇರೆ ಆಗಿರುತ್ತೆ. ಹೀಗೆ ಕಾಫಿ ಬೆಳೆಗೆ ಮಾಡ್ತಕ್ಕಂತಹ ಕಸಿ ಇರ್ಬೋದು ಅಥವಾ ಕಪಾತಿ ಇರ್ಬೋದು ಬೇರೆ ಆಗುತ್ತೆ. ಕಾಫಿ ಬೆಳೆಗೂ ಮತ್ತು ಬೇರೆ ತೋಟಗಾರಿಕೆ ಬೆಳೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಕಾಫಿ ರಲ್ಲಿ ಎರಡು ತರಹದ ರೆಕ್ಕೆಗಳು ಬರುತ್ತೆ ಸರ್. ಮೊದಲನೇದಾಗಿ ಒಂದು ವರ್ಟಿಕಲ್ ಬ್ರಾಂಚಸ್ ಅಂತ ನೇರ ರೆಕ್ಕೆಗಳು, ಇನ್ನೊಂದು ಹಾರಿಜಾಂಟಲ್ ಬ್ರಾಂಚಸ್ ಅಂತ ಅಡ್ಡ ರೆಕ್ಕೆಗಳು ಬರುತ್ತೆ. ಈ ತರಹದ ರೆಕ್ಕೆಗಳ ಜೊತೆ ಜೊತೆಗೆ ಈ ಅಡ್ಡ ರೆಕ್ಕೆಗಳಲ್ಲಿ ಫಸಲು ಬರ್ತಕ್ಕಂತಹ ರೆಕ್ಕೆಗಳು ಅಂತಾನೆ ಕರಿತೀವಿ. ಮೇನ್ ಸ್ಟೆಮ್ ಅಂತ ಏನ್ ಕರಿತೀವಿ, ಅವು ಈ ಅಡ್ಡ ರೆಕ್ಕೆಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಸೊ ಹೀಗಾಗಿ ಇದರಲ್ಲಿ ಯಾವುದು ತೆಗಿಬೇಕು ಯಾವುದು ತೆಗಿಬಾರದು ಅನ್ನೋದು ವಿಚಾರ ಮಾಡ್ತಕ್ಕಂಥದ್ದು ನಮಗೆ ತಿಳ್ಕೊಬೇಕಾದ ತುಂಬಾ ಅತ್ಯವಶ್ಯಕ. ಅದೇ ಜೊತೆಯಾಗಿ ಈ ಎರಡು ರೆಕ್ಕೆಗಳ ಜೊತೆಗೆ ಗಂಡು ರೆಕ್ಕೆಗಳಂತ ಬರುತ್ತೆ. ಗಂಡು ರೆಕ್ಕೆಗಳು ಅಡ್ಡ ರೆಕ್ಕೆಗಳಿಗೆ ನೇರವಾಗಿ ಬೆಳೆಯುತ್ತೆ. ಸೊ ಆ ರೆಕ್ಕೆಗಳನ್ನು ಕೂಡ ನಾವು ಇಟ್ಕೋಬೇಕಾ ಇಟ್ಕೋಬಾರ್ದ ಅನ್ನೋ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬೆಳೆಸ್ಕೋಬೇಕು. ಈ ತರ ಕಾಫಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಸರಿಯಾಗಿ ಕೇಳ್ಕೊಳ್ಳದೆ ಹೋದ್ರೆ ಕಸಿ ಮಾಡೋದು ಅಥವಾ ಕಪಾತ್ ಮಾಡೋದು ತುಂಬಾ ಕಷ್ಟಕರ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಈ ಕಾಫಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಂದ್ರೆ ಬೆಳೆಯನ್ನು ಸರಿಯಾಗಿ ಪಡಿಬೇಕು ಅಂದ್ರೆ ಕಫಾತನ್ನ ಮಾಡಲೇಬೇಕಾಗುತ್ತೆ. ಕಪಾತ್ ಮಾಡೋದ್ರಿಂದ ಒಳ್ಳೆಯ ಗಾಳಿ ಆಡುತ್ತೆ, ಹಾಗೆ ಒಳ್ಳೆಯ ಬಿಸಿಲು ಕೂಡ ಸಿಗುತ್ತೆ. ಅದರಿಂದ ಒಳ್ಳೆಯ ಒಂದು ಆಹಾರವನ್ನ ಗಿಡಗಳು ತಯಾರಿಕೆ ಮಾಡಿ ಸೊ ಒಳ್ಳೆಯ ಒಂದು ಇಳುವರಿಯನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಅದೇ ತರನಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಮ್ಮ ಕಾಫಿಯಲ್ಲಿ ಬೈನಿಯಲ್ ಬೇರಿಂಗ್ ಅಂತ ಕರಿತೀವಿ ನಾವು. ಅಂತಂದ್ರೆ ಒಂದು ವರ್ಷ ಕಡಿಮೆ ಇಳುವರಿ ಕೊಟ್ಟರೆ ಇನ್ನೊಂದು ವರ್ಷಕ್ಕೆ ಹೆಚ್ಚಿನ ಇಳುವರಿ ಒಂದು ಕೊಡುತ್ತೆ. ಈ ಒಂದು ವಿಧಾನಕ್ಕೆ ನಾವು ಬೈನಿಯಲ್ ಬೇರಿಂಗ್ ಅಥವಾ ಅಲ್ಟರ್ನೇಟ್ ಬೇರಿಂಗ್ ಅಂತಾನು ಕರಿತೀವಿ. ಬ್ಯಾಲೆನ್ಸ್ ಅಥವಾ ಇಂಬ್ಯಾಲೆನ್ಸ್ ಅಂತ ಏನು ಪಡಿಬೇಕು ಅಂತಂದ್ರೆ ಈ ಒಂದು ಕಸಿ ಇದೆ, ಏನು ಕಪಾತ್ ಅಂತ ಇದೆ, ಇದು ತುಂಬಾ ಅವಶ್ಯಕತೆ ನಮಗೆ. ಅಂದ್ರೆ ಗಿಡಕ್ಕೆ ಒಂದ್ ರೀತಿ ಪುನಶ್ಚೇತನ ಕೊಟ್ಟಂಗಾಗತ್ತೆ. ಹೌದು, ಈ ಹಳೆಯ ಭಾಗಗಳನ್ನ ಕತ್ತರಿಸಾಕ. ಹೌದು, ಹಳೆಯ ಭಾಗಗಳನ್ನ ಕತ್ತರಿಸ್ಬಿಟ್ಟು ಮತ್ತೆ ಹೊಸ ರೆಕ್ಕೆಗಳ ಬರ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಇದು ಕಸಿ ಪುನರ್ಯೌವನ ಅಂತ ಹೇಳಬಹುದು. ಹೌದು ಸರ್. ಇನ್ನ ಈ ಕಫಾತ್ ನಲ್ಲಿರುವಂತ ವಿಧಗಳು ಯಾವ್ಯಾವು ಸರ್? ಕಪಾತು ಅಥವಾ ಕಸಿಯಲ್ಲಿ ಮೇನ್ಲಿ ಎರಡು ವಿಧ ಬರುತ್ತೆ. ಒಂದು ಹೈಟ್ ಪ್ರೂನಿಂಗ್ ಅಂತ ಕರಿತೀವಿ, ಅಂತಂದ್ರೆ ಸಣ್ಣ ಕಸಿ ಅಂತ ಕರೀತಾರೆ. ಹಗುರವಾಗಿ ಇಲ್ದೇ ಇರೋದು ಲೈಟ್ ಕಸಿ ಅಥವಾ ಸಣ್ಣ ಕಪಾತು ಅಥವಾ ಸಣ್ಣ ಕಸಿ ಅಂತ ಕರಿತೀವಿ. ಲಘು ಕಸಿ ಅಂತಾನು ಕರಿಬಹುದು. ಅದೇ ತರ ಏನೊಂದು ದೊಡ್ಡ ಕಸಿ ಅಥವಾ ದೊಡ್ಡ ಕಪಾತ್ ಅಂತ ಕರಿತೀವಿ ನಾವು. ಅದು ಹಾರ್ಡ್ ಪ್ರೂನಿಂಗ್ ಅಂತಾನು ಅದನ್ನ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸಿವಿಯರ್ ಪ್ರೂನಿಂಗ್ ಅಂತಾನು ಕರಿತೀವಿ ಸರ್. ಅಂದ್ರೆ ಅವುಗಳ ಒಂದು ತೀವ್ರತೆ ಆಧಾರದ ಮೇಲೆ ಈ ರೀತಿಯಾಗಿ ಲಘುವಾಗಿ ಮಾಡುವಂತದ್ದು, ಇನ್ನೊಂದು ತೀವ್ರವಾಗಿ ಮಾಡಬಂತು. ಇನ್ನು ಈ ಗಿಡಗಳನ್ನ ಕಪಾತ್ ಮಾಡೋದಕ್ಕಿಂತ ಮುಂಚೆ ಏನು ಕ್ರಮಗಳನ್ನ ತೆಗೆದುಕೋಬೇಕಾಗುತ್ತೆ? ಕಪಾತ್ ಮಾಡೋಕ್ಕಿಂತ ಮುಂಚೆ ನಾವು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕು, ಆಮೇಲೆ ಯಾವ ಟೈಮಲ್ಲಿ ನಾವು ಕಪಾತನ್ನ ಮಾಡೋದ್ರಿಂದ ಗಿಡಗಳಿಗೆ ಒಳ್ಳೇದಾಗುತ್ತೆ ಅಥವಾ ಹೊಸ ಚಿಗುರುಗಳು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಅರೇಬಿಕಾ ಮತ್ತೆ ರೋಬಸ್ಟಾ ಎರಡು ವಿಧಗಳಿದಾವೆ. ಅದರಲ್ಲಿ ಅರೇಬಿಕಾ ನೀರಿಗೆ ಸಹಿಷ್ಣುತೆಯನ್ನ ಹೊಂದಿದೆ, ರೋಬಸ್ಟಾ ಅದರದ್ದು ಬೇರುಗಳು ಸ್ವಲ್ಪ ಮೇಲ್ಗಡೆನೆ ಇರೋದ್ರಿಂದ ಹಾಗೆ ನೆರಳಿನ ಒಂದು ಪ್ರಮಾಣ ಕಡಿಮೆ ಮೇಂಟೈನ್ ಮಾಡೋದ್ರಿಂದ ಅದು ಸ್ವಲ್ಪ ಜಾಸ್ತಿ ನೀರಿನ ಸಹಿಷ್ಣುತೆಯನ್ನ ತಡ್ಕೊಳ್ಳಲ್ಲ. ಅದು ಅಂದ್ರೆ ನೀರು ಬೇಗ ನಷ್ಟ ಆಗತ್ತೆ. ಹೌದು, ಬೇಗ ನಷ್ಟ ಆಗಿಬಿಡುತ್ತೆ ಅದರಿಂದ. ಸೊ ಹೀಗಾಗಿ ಅರೇಬಿಕಾದಲ್ಲಿ ಟಾಲರೆನ್ಸ್ ಅನ್ನ ಹೊಂದಿದೆ ಅಂತ. ಕಸಿಯನ್ನ ಮಾಡೋದಾದ್ರೆ ಕಾಫಿಯನ್ನ ಕುಯಿಲಾದ್ಮೇಲೆ ಕಡಿಮೆ ಅಂದ್ರೆ ಒಂದರಿಂದ ಒಂದೂವರೆ ತಿಂಗಳು ಸಮಯನ್ನ ನಾವು ಬಿಡ್ಬೇಕದಕ್ಕೆ. ಯಾಕಂತಂದ್ರೆ ಅವಾಗ್ಲೇ ಕೊಯ್ಲನ್ನ ಮಾಡಿರ್ತೀವಿ, ಅದು ಎನರ್ಜಿ ಗಿಡದಲ್ಲಿ ಲಾಸ್ ಆಗಿರುತ್ತೆ. ಅದು ರಿಕವರ್ ಆಗ್ಲಿಕ್ಕೆ ಪುನಶ್ಚೇತನ ಆಗ್ಲಿಕ್ಕೆ ತನಗೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಗಿಡ ಕೊಯ್ಲಾದ್ಮೇಲೆ ಸುಸ್ತಾಗಿರುತ್ತೆ, ಸುಧಾರಿಸ್ಕೋಬೇಕು. ಅದಕ್ಕೋಸ್ಕರ ಅದಕ್ಕೆ ನಾವು ಕಡಿಮೆ ಅಂದ್ರೆ ಒಂದರಿಂದ ಒಂದೂವರೆ ತಿಂಗಳ ಟೈಮ್ ಅನ್ನ ಕೊಡ್ಬೇಕಾಗುತ್ತೆ. ಕೊಟ್ಟಾದ್ಮೇಲೂ ಕೂಡ ನಾವು ಇನ್ನೊಂದು ಮುನ್ನೆಚ್ಚರಿಕೆ ಏನ್ ವಹಿಸ್ಕೋಬೇಕಂತಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಸಾಕಷ್ಟು ತೇವಾಂಶ ಇದ್ದು ಆಮೇಲೆ ಕಸಿಯನ್ನ ಅಥವಾ ಕಪಾತನ ನಾವು ಮಾಡುವ ಒಂದು ಯೋಚನೆಯನ್ನ ಮಾಡಬೇಕಾಗುತ್ತೆ. ಇದೇ ತರನಾಗಿ ರೋಬಸ್ಟಾದಲ್ಲೂ ಕೂಡ ಅನ್ವಯಿಸುತ್ತದೆ. ಇದೇ ಕೂಡ ಹಾರ್ವೆಸ್ಟಿಂಗ್ ಮುಗಿದಾದ್ಮೇಲೆ, ಅಂದ್ರೆ ಕೊಯ್ಲು ಆದ್ಮೇಲೆ ಒಂದು ಎರಡು ವಾರನೋ ಅಥವಾ ಮೂರು ವಾರನೋ ಬಿಟ್ಟು ಸ್ವಲ್ಪ ಮಣ್ಣಲ್ಲಿ ತೇವ ನೋಡಿಕೊಂಡು ಕಪಾತನ್ನ ಅಥವಾ ಕಸಿಯನ್ನ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ಕೋಬೇಕಾಗುತ್ತೆ ಸರ್. ಅಂದ್ರೆ ಈಗ ನಾವು ಅರೇಬಿಕಾದಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಕೊಯ್ಲು ಮುಗಿಸ್ತೀವಿ. ಹೌದು, ಅಂದ್ರೆ ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೋಬಹುದಾ ನಾವು? ಫೆಬ್ರವರಿ ತಿಂಗಳಲ್ಲಿ ಗಿಡ ಕಪಾತನ್ನ ಮಾಡ್ಕೋಬಹುದು ಅಥವಾ ಕಸಿಯನ್ನ ಮಾಡ್ಕೋಬಹುದು. ಆದ್ರೆ ಗಮನದಲ್ಲಿಟ್ಟುಕೊಳ್ಳೋದೇನಂತಂದ್ರೆ ಸ್ವಲ್ಪ ಮಣ್ಣಿನಲ್ಲಿ ತೇವ ಇರಬೇಕು. ಆಮೇಲೆ ಕೆಲವು ಜನ ಏನ್ ಮಾಡ್ತಾರಂತಂದ್ರೆ ಸಾಕಷ್ಟು ಮಣ್ಣಲ್ಲಿ ತೇವಾಂಶ ಇಲ್ಲದೆ ಇದ್ರೂ ಕೂಡ ಕಪಾತನ್ನು ಮಾಡ್ತಾರೆ. ಎಂತ ಗಿಡಗಳಿಗೆ ಮಾಡ್ತಾರೆ ಅಂತಂದ್ರೆ ಅಥವಾ ಮಾಡಬಹುದು ಅಂತಂದ್ರೆ ಇನ್ನೂ ತುಂಬಾ ಯೌವನದಲ್ಲಿ ಇರ್ತಕ್ಕಂತಹ ಗಿಡಗಳು, ತುಂಬಾ ಬಲಿಷ್ಠವಾದ ಗಿಡಗಳೇ ಇರುತ್ತಲ್ಲ, ಆಮೇಲೆ ಸಾಕಷ್ಟು ನೆರಳು ಇರಬೇಕು, ತೇವಾಂಶನು ಸ್ವಲ್ಪ ಮಟ್ಟದಲ್ಲಿ ಇರಬೇಕು. ಅದೇ ತರನಾಗಿ ಗಿಡಗಳು ಬಲಿಷ್ಠವಾಗಿರಬೇಕು, ಯೌವನ ಸ್ಥಿತಿಯಲ್ಲಿ ಇರಬೇಕು. ಅಂತ ಗಿಡಗಳಿಗೆ ಕಸಿಯನ್ನ ಅಥವಾ ಕಪಾತನ ಮಾಡೋದ್ರಿಂದ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಆದ್ರೆ ಅದೇ ದೊಡ್ಡ ಗಿಡಗಳು ಅಂದ್ರೆ ವೀಕ್ ಆಗಿರೋ ಗಿಡಗಳು, ವಯಸ್ಸಾದ ಗಿಡಗಳು, ಆಮೇಲೆ ಸಾಕಷ್ಟು ನೆರಳು ಇಲ್ಲದೆ ಇರೋದು, ಮಣ್ಣಿನಲ್ಲಿ ತೇವಾಂಶ ಇಲ್ದೇನೆ ನಾವು ಕಸಿ ಮಾಡ್ಕೊಂಡ್ರೆ ಬರ್ತಕ್ಕಂಥ ಚಿಗುರುಗಳು ಸರಿಯಾಗಿ ಬರಲ್ಲ, ಅಥವಾ ಬಿಸಿಲಿನ ಪ್ರಮಾಣ ಜಾಸ್ತಿ ಆದ್ರೆ ಈ ವರ್ಷ ನೋಡಿ ಸಿಚುವೇಶನ್ ಹಂಗೆ ಇದೆ. ಈ ವರ್ಷ ಸಾಕಷ್ಟು ಬಿಸಿಲು ಇರೋದ್ರಿಂದ ನಾವೇನಾದ್ರೂ ಕಸಿ ಮಾಡಿದ್ದೆ ಆದ್ರೆ ಒತ್ತಡ ಆಗುತ್ತೆ, ಒತ್ತಡ ಆಗುತ್ತೆ, ಒಣಗಿ ಹೋಗುತ್ತೆ. ಡೈಬ್ಯಾಕ್ ಅಂತ ಕರಿತೀವಿ, ಆ ಡೈಬ್ಯಾಕ್ ರೋಗ ಬರುವಂತ ಒಂದು ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೇ ಬೆಳೆಗಾರ ಇರ್ಬೋದು, ಕಸಿ ಮಾಡೋಕ್ಕಿಂತ ಮುಂಚೆ ಆದಷ್ಟು ನೀರಿನಲ್ಲಿ ಸಾಕಷ್ಟು ತೇವಾಂಶವನ್ನ ಮೇಂಟೈನ್ ಮಾಡಿ ಅಥವಾ ಇದ್ರೆ ಕಪಾತಿಗೆ ಹೋಗ್ಬೋದು ಅಂತ. ಜೊತೆಗೆ ಗಿಡದ ಸ್ಥಿತಿಗತಿಯನ್ನು ಕೂಡ ನೋಡ್ಕೋಬೇಕು. ಕೊಯ್ಲಾದ್ಮೇಲೆ ಜನವರಿ ಅಥವಾ ಫೆಬ್ರವರಿಯಿಂದ ಹಿಡಿದು ಮಳೆ ಸ್ಟಾರ್ಟ್ ಆಗುವವರೆಗೂ ಅಂದ್ರೆ ಜೂನ್ ಟೈಮ್ ವರೆಗೂ ಟೈಮ್ ಇರುತ್ತೆ ಕಪಾತ್ ಅಥವಾ ಕಸಿಯನ್ನ ಮಾಡ್ಲಿಕ್ಕೆ. ಆ ಒಂದು ಟೈಮ್ ಅಲ್ಲಿ ಸಾಕಷ್ಟು ಮಳೆ ಆದ್ಮೇಲೆ ಅಂದ್ರೆ 4-5 ಇಂಚ್ ಮಳೆ ಆದ್ರೂ ಆಗ್ಬೇಕು, ಕಡಿಮೆ ಅಂದ್ರೆ 100 mm ಅಂತ ಕರಿತೀವಿ. ಆ ಒಂದು ಮಳೆ ಸಾಕಷ್ಟು ತೇವವನ್ನ ಕೊಡುತ್ತೆ, ಅದರಿಂದ ಗಿಡಗಳು ಬೇಗ ಪುನರುಶ್ಚೇತನ ಹೊಂದುತ್ತೆ. ಹೀಗಾಗಿ ಆ ಒಂದು ಸಮಯದಲ್ಲಿ ಕಪಾತ್ ಅಥವಾ ಕಸಿ ಮಾಡೋದು ಒಳ್ಳೆಯದು. ಅಂದ್ರೆ ರೋಬಸ್ಟ ಕೊಯ್ಲನ್ನ ಸಾಧಾರಣವಾಗಿ ಫೆಬ್ರವರಿ ಮಾರ್ಚ್ ನಲ್ಲಿ ಮಾಡ್ಕೊಳ್ತೀವಿ. ಹೌದು. ಆ ನಂತರ ತೇವಾಂಶ ನೋಡ್ಕೊಂಡು 2-3 ವಾರನ ಬಿಟ್ಕೊಂಡು ಮಾಡ್ಕೋಬೇಕು. ಆಮೇಲೆ ರೋಬಸ್ಟಾದಲ್ಲಿ ಪ್ರಾಮುಖ್ಯತೆ ಏನು ವಹಿಸ್ಬೇಕಂತಂದ್ರೆ ಸರ್, ಒಂದಿಷ್ಟು ಜನಗಳು ತುಂಬಾ ಸಾಕಷ್ಟು ನೆರಳನ್ನ ಮೇಂಟೈನ್ ಮಾಡಿರ್ತಾರೆ, ಹಾಗೆ ಒಂದಿಷ್ಟು ಗ್ರೋವರ್ಸ್ ಗೆ ನೀರಿನ ಅವಶ್ಯಕತೆ ಇರುತ್ತೆ, ಆಮೇಲೆ ಒಂದಿಷ್ಟು ಬೆಳೆಗಾರರ ಹತ್ರ ನೀರು ಸೌಲಭ್ಯ ಇರುತ್ತೆ. ಸೊ ನೀರು ಯಾರಿಗೆ ಸೌಲಭ್ಯ ಇದೆಯೋ ಅವರು ಕಪಾತನ್ನ ಕೊಯ್ಲು ಆದ್ಮೇಲೆ ಮಾಡ್ಕೋಬಹುದು. ಯಾಕಂತಂದ್ರೆ ಅವರು ಈಗ ಬಿಸಿಲಿಗೆ ಬಂತು ಅಂತಂದ್ರೆ ನೀರಿನ ವ್ಯವಸ್ಥೆ ಇರೋದ್ರಿಂದ ನೀರನ್ನ ಹೊರ್ಕೋಬಹುದು ಅವರು. ಆದ್ರೆ ಯಾರಿಗೆ ನೀರಿನ ವ್ಯವಸ್ಥೆ ಇಲ್ವೋ ಅಥವಾ ನೆರಳಿನ ಒಂದು ಪ್ರಮಾಣ ಸಾಕಷ್ಟು ಇಲ್ವೋ ಅವರು ಕಪಾತನ್ನ ಮಾಡೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಇಲ್ಲಿವರೆಗೂ ಅಂತಂದ್ರೆ ಸಾಕಷ್ಟು ಮಳೆ ಆಗುವವರೆಗೂ, ಅಂದ್ರೆ 4-5 ಇಂಚ್ ಮಳೆ ಆಗುವವರೆಗೂ ಅಥವಾ ಸಾಕಷ್ಟು ತೇವ ಇರುವವರೆಗೂ ಆದಷ್ಟು ಕಪಾತನ್ನ ಅವಾಯ್ಡ್ ಮಾಡಬೇಕು. ಎಲ್ಲಿವರೆಗೂ ಅಂತಂದ್ರೆ ಜೂನ್ ವರೆಗೂ ಕೂಡ ಇದನ್ನ ಮುಂದೂಡಬಹುದು. ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದು ನೆರಳು ಕೂಡ ಚೆನ್ನಾಗಿದ್ದು ವಾತಾವರಣ ಸ್ವಲ್ಪ ತಂಪಾಗಿರೋ ಸಂದರ್ಭ, ತಂಪಾಗಿರೋ ಸಂದರ್ಭದಲ್ಲಿ ಗಿಡ ಸ್ಥಿತಿಗತಿ ನೋಡಿಕೊಂಡು ಮಾಡೋದು ಒಳ್ಳೆಯದು. ಈ ಅಡ್ಡ ರೆಕ್ಕೆಗಳ ಮೇಲೆ ನೇರವಾಗಿ ಬೆಳೆಯುವಂತ ರೆಕ್ಕೆಗಳನ್ನ ಗಂಡು ರೆಕ್ಕೆಗಳು ಅಂತ ತಾವು ಹೇಳಿದ್ರಿ. ಹೌದು ಸರ್. ಈ ಕಾಫಿ ಗಿಡದಲ್ಲಿ ಹೌದು, ಇವುಗಳನ್ನ ಯಾವಾಗ ತೆಗಿಬೇಕಾಗತ್ತೆ, ಹೇಗ್ ತೆಗಿಬೇಕಾಗತ್ತೆ? ಇದು ಅರೇಬಿಕ ಮತ್ತೆ ರೋಬೋಸ್ಟ ಎರಡರಲ್ಲೂ ಗಂಡು ರೆಕ್ಕೆಗಳು, ತಾಯಿ ರೆಕ್ಕೆಗಳ ಮೇಲೆ ಅವಾಗವಾಗ ಇದು ಬರ್ತಾನೆ, ನೇರವಾಗಿ ಬೆಳೆಯುತ್ತೆ. ತಾಯಿ ರೆಕ್ಕೆ ಅಡ್ಡಲಾಗಿ ಹೋದ್ರೆ ಇದು ಅದಕ್ಕೆ ನೇರವಾಗಿ ಬೆಳೆಯುತ್ತೆ, ಉದ್ದಕ್ಕೆ ಇದು ಹೋಗ್ಬಿಡುತ್ತೆ. ಈ ರೆಕ್ಕೆಗಳನ್ನ ನಾವು ಗಂಡು ರೆಕ್ಕೆಗಳಂತ ಕರಿತೀವಿ. ಸೊ ಗಂಡು ರೆಕ್ಕೆಗಳ ಅಂದ ಮಾತ್ರಕ್ಕೆ ಇದು ಫಸಲು ಕೊಡಲ್ಲ ಅಂತ ಅರ್ಥ ಏನಲ್ಲ, ಸಾಕಷ್ಟು ಫಸಲನ್ನ ಕೊಡುತ್ತೆ. ಆದ್ರೆ ಈ ಗಂಡು ರೆಕ್ಕೆಗಳನ್ನ ಅರೇಬಿಕಾಕ್ಕಿಂತ ರೋಬೋಸ್ಟಾದಲ್ಲಿ ಹೆಚ್ಚು ನೋಡ್ಲಿಕ್ಕೆ ಗಂಡು ರೆಕ್ಕೆಗಳು ಸಿಗುತ್ತೆ. 1 ವರ್ಷದವರೆಗೂ ಚೆನ್ನಾಗಿದ್ರೆ, ಅದು ಹೆಲ್ದಿ ಆಗಿದ್ರೆ, ಗಂಡು ರೆಕ್ಕೆಯನ್ನ 1 ವರ್ಷದ ಮಟ್ಟಿಗೆ ನಾವು ಕಾಯ್ಕೊಂಡು ಅದರಲ್ಲಿ ಬರ್ತಕ್ಕಂತಹ ಇಳುವರಿಯನ್ನ ತಗೊಂಡು ಅದನ್ನ ಮುಂದಿನ ವರ್ಷಕ್ಕೆ ಕಟಾವು ಮಾಡೋದು ಒಳ್ಳೆಯದು. ಗಂಡು ರೆಕ್ಕೆಯನ್ನ ಒಂದ್ಸಾರಿ ನಾವು ತುಂಬಾ ವರ್ಷದವರೆಗೂ ಇಟ್ಕೊಂಡ್ರೆ ಗಿಡದಲ್ಲಿರ್ತಕ್ಕಂತಹ ಎಲ್ಲ ರೆಕ್ಕೆಗಳನ್ನ ವೀಕ್ ಮಾಡಿಬಿಡುತ್ತೆ, ಎಲ್ಲ ರೆಕ್ಕೆಗಳು ನಿಸಕ್ತಿ ಆಗುತ್ತೆ. ಹೇಗೆ ನಿಸಕ್ತಿ ಆಗುತ್ತೆ ಅಂತಂದ್ರೆ ಸರ್, ಈ ಗಂಡು ರೆಕ್ಕೆ ಇದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶ ಹಾಗೂ ಇನ್ನಿತರ ಲವಣಾಂಶಗಳನ್ನ ಎಳೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಇದರಲ್ಲಿ ಎಲ್ಲಾ ಪೋಷಕಾಂಶಗಳು ಅದೇ ರೆಕ್ಕೆಗೆ ಪೂರೈಕೆ ಮಾಡೋ ಟೈಮ್ ಅಲ್ಲಿ ಬೇರೆ ರೆಕ್ಕೆಗಳು ಸಿಗಲ್ಲ. ಹೀಗಾಗಿ ಗಂಡು ರೆಕ್ಕೆಯನ್ನ ಉಳಿಸ್ಕೊಂಡಿದ್ದೇ ಆದ್ರೆ 1 ವರ್ಷದ ಮಟ್ಟಿಗೆ ಮಾತ್ರ ನೀವು ಉಳಿಸ್ಕೊಳ್ಳಿ, ಅದಾದ್ಮೇಲೆ 3ನೇ ವರ್ಷ ಆ ಗಂಡು ರೆಕ್ಕೆಯನ್ನ ಆದಷ್ಟು ತೆಗೆದ್ಬಿಡಿ, ಅದನ್ನ ಬುಡಕ್ಕೆ ಹಚ್ಚಿ ಆ ಗಂಡು ರೆಕ್ಕೆಯನ್ನ ತೆಗಿಬೇಕು. ಯಾವ ಗಿಡಗಳಿಗೆ ಯಾವ ರೀತಿಯಾದಂತ ಒಂದು ಕಪಾತ್ನ ಅವಶ್ಯಕತೆ ಇರುತ್ತೆ? 1 ವರ್ಷದ ಅಥವಾ 2 ವರ್ಷದ ಗಿಡಗಳಿಗೆ ಯಾವುದೇ ರೀತಿಯ ಕಪಾತಿನ ಅವಶ್ಯಕತೆ ಆ ಗಿಡಗಳಿಗೆ ಇರಲ್ಲ. ಅಂದ್ರೆ ಇನ್ನೂ ಫಸಲು ಕೊಡ್ತಾ ಇರಲ್ಲ, ಇನ್ನೂ ಫಸಲು ಕೊಡ್ತಾ ಇರಲ್ಲ, ಆ ಗಿಡಗಳಿಗೆ ಯಾವುದೇ ಕಪಾತ್ ಅಥವಾ ಕಸಿ ಇರಲ್ಲ. ಅಲ್ಲಿ ಮೇಲಿನ ಕುಡಿ ಚೂಟೋದು ಅಂತ ಹೇಳ್ತೀವಿ, ಆ ಕುಡಿಯನ್ನ ಚೂಟಬೇಕಾಗುತ್ತೆ ಸರ್. ಆ ಒಂದು ಕುಡಿಯನ್ನ ಚೂಟಿದ್ದೆ ಆದ್ರೆ ಆ ಗಿಡನ ಅಲ್ಲಿಗೆ ನಿಯಂತ್ರಣ ಮಾಡಿದಂಗೆ ಆಗುತ್ತೆ, ಅಂದ್ರೆ ಎತ್ತರ ಬೆಳೆಯಲ್ಲ, ಎತ್ತರ ಬೆಳೆಯಲ್ಲ. ಇದು ಕೂಡ ನಮ್ಮ ಕಪಾತು ಅಥವಾ ಕಸಿಯಲ್ಲಿ ಬರ್ತಕ್ಕಂತ ಒಂದು ವಿಧಾನ, ಅದಕ್ಕೆ ನಾವು ಟ್ರೈನಿಂಗ್ ಅಂತ ಕರಿತೀವಿ. ಸಣ್ಣ ಗಿಡ ಇದ್ದಾಗಲೇನೆ ಅದನ್ನ ಆಕಾರ ಕೊಡೋದು, ಅಥವಾ ಛತ್ರಿ ಆಕಾರನೋ ಅಥವಾ ಈ ತರ ಒಂದು ಬೇರೆ ಬೇರೆ ತರದ ಆಕಾರಗಳನ್ನ ಕೊಡೋದ್ರಿಂದ ತೋಟದಲ್ಲಿ ಮಾಡ್ತಕ್ಕಂತಹ ಸ್ಪ್ರೇಗಳಿರ್ಬೋದು ಅಥವಾ ಕುಯಿಲ್ ಮಾಡೋದಿರ್ಬೋದು ಅಥವಾ ಇನ್ಯಾವುದು ಆಪರೇಷನ್ಸ್ ಇರ್ಬೋದು, ಅವೆಲ್ಲ ನಮಗೆ ಈಸಿ ಆಗುತ್ತೆ. ಅಂದ್ರೆ ಎತ್ತರವನ್ನ ನಿಯಂತ್ರಿಸಬಹುದು, ಎತ್ತರವನ್ನ ನಿಯಂತ್ರಿಸಬಹುದು. ಎತ್ತರವನ್ನ ನಿಯಂತ್ರಿಸುವುದರಲ್ಲಿ ಇದೇನು ಟ್ರೈನಿಂಗ್ ಅಂತ ಹೇಳಿದೆ ಸರ್. ಇದರಲ್ಲಿ ಅರೇಬಿಕಾ ಮತ್ತೆ ರೋಬೋಸ್ಟಾದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕಾಫಿ ಬೆಳೆಗಾರರ ಒಂದು ಭಾಷೆಯಲ್ಲಿ ಕಾಫಿ ಗಿಡನ ಮಟ್ಟ ಮಾಡೋದು ಅಂತ ಹೇಳ್ತೀವಿ. ಅರೇಬಿಕಾದಲ್ಲಿ 2 ತರ ವೆರೈಟಿ ಬರುತ್ತೆ, ಎತ್ತರದ ತಳಿಗಳು ಮತ್ತೆ ಗಿಡ್ಡ ತಳಿಗಳು ಅಂತ ಬರುತ್ತೆ. ರೋಬೋಸ್ಟಾದಲ್ಲಿನೂ ಕೂಡ ಎತ್ತರದ ತಳಿ ಮತ್ತೆ ಗಿಡ್ಡ ತಳಿ ಅಂತ 2 ತರ ಬರುತ್ತೆ. ಅರೇಬಿಕಾದಲ್ಲಿ ಎತ್ತರದ ತಳಿಗಳಾದ್ರೆ ಎರಡು ಹಂತದ ಮಟ್ಟನ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ಗಿಡ್ಡ ತಳಿಗಳಿಗೆ ಒಂದು ಹಂತದ ಮಟ್ಟನ ಸಜೆಸ್ಟ್ ಮಾಡ್ತೀವಿ. ಎರಡು ಹಂತದ ಮಟ್ಟ ಅಂತ ಬಂದಾಗ ಮೊದಲನೇ ಹಂತದ ಮಟ್ಟ 2.5 ಅಡಿಗೆ ಇರಬೇಕು. ಹಾಗೆ 2.5 ಅಡಿಗೆ ಮೊದಲನೇ ಹಂತದ ಮಟ್ಟ ಮಾಡಿ ಆದ್ಮೇಲೆ ಕಡಿಮೆ ಅಂದ್ರೆ ಆ ಒಂದು ಸ್ಥಿತಿಯಿಂದ 4-5 ವರ್ಷ ಇಳುವರಿಯನ್ನ ಪಡಿಬೇಕಾಗುತ್ತೆ. ಮಟ್ಟ ಮಾಡಿ ಆದ್ಮೇಲೆ ಮೇಲೆ ಯಾವುದೇ ತರನಾದ ಕಂಬ ಚಿಗರನ್ನ ಬಿಡ್ಲೇಬಾರದು. ಯಾಕೆ ಬಿಡ್ಲೇಬಾರದು ಅಂತಂದ್ರೆ ಕಂಬ ಚಿಗರನ್ನ ಇಮಿಡಿಯೇಟ್ ಆಗಿ ಬಿಟ್ರೆ ಗಿಡ ವೀಕ್ ಆಗಿಬಿಡುತ್ತೆ, ಹಾಗೆ ಮೇನ್ ಕಾಂಡ ಏನಿರುತ್ತೆ ಅದು ದಪ್ಪ ಆಗಲ್ಲ, ಮುಂದೆ ಮೇಲಿನ ಒಂದು ಮಟ್ಟವನ್ನ ಹಿಡಿದುಕೊಟ್ಟಂತ ಶಕ್ತಿ ಅದಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಮೊದಲನೇ ಮಟ್ಟವನ್ನ 2.5 ಅಡಿಗೆ ಮಾಡಿ ಎರಡನೇ ಹಂತವನ್ನ ಬಿಡಬೇಕಾದ್ರೆ ಕಡಿಮೆ ಅಂದ್ರು 4-5 ವರ್ಷದ ಇಳುವರಿಯನ್ನ ಪಡಿಬೇಕಾಗುತ್ತೆ. ಅದಾದ್ಮೇಲೆ ಎರಡನೇ ಮಟ್ಟನ ಬಿಟ್ಟು ಆ ಎರಡನೇ ಮಟ್ಟನು ಕೂಡ 2.5 ಅಡಿಗೆ ಕಟ್ ಮಾಡಬೇಕಾಗುತ್ತೆ ಅಥವಾ ಮಟ್ಟ ಮಾಡಬೇಕಾಗುತ್ತೆ. ಸೊ ಎರಡು ಮಟ್ಟದ ಎತ್ತರ ಟೋಟಲ್ ಆಗಿ 5 ಅಡಿ ಇರಬೇಕು ಅರೇಬಿಕಾದಲ್ಲಿ. ಇನ್ನು ಗಿಡ್ಡ ತಳಿಗಳಾದ್ರೆ ಒಂದೇ ಮಟ್ಟ, ಅದು 3.5-4 ಅಡಿಗೆ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ರೋಬೋಸ್ಟಾದಲ್ಲಿ ಎತ್ತರದ ತಳಿ ಇರ್ಬೋದು ಅಥವಾ ಗಿಡ್ಡ ತಳಿ ಇರ್ಬೋದು, 3.5-4 ಅಡಿ ಮಟ್ಟನ ನಾವು ಹೇಳ್ತೀವಿ. ಈ ಮಟ್ಟನ ಮಾಡೋದ್ರಿಂದ ಮೊದಲನೇ ಆಕಾರವನ್ನ ಕೊಡ್ತೀವೋ ಇದು ತುಂಬಾ ಮುಖ್ಯ. ಯಾಕಂತಂದ್ರೆ ಈ ಬೆಳೆಯನ್ನ ಒಂದು ಸರಿ ಬೆಳೆದ್ರೆ ಅಥವಾ ಒಂದು ಸರಿ ನಿರ್ವಹಣೆ ಮಾಡಿದ್ರೆ 40-50-60 ವರ್ಷ ತನಕ ಬಾಳುವಂತಹ ಬೆಳೆ ಇದು. ಅಲ್ಲಿವರೆಗೂ ಸಾಕಷ್ಟು ಇಳುವರಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಎಕ್ಸ್ಪೆಕ್ಟೆಡ್ ಇಳುವರಿ ಬರಬೇಕು ಅಂತಂದ್ರೆ ಈ ತರನಾದ ಒಂದು ಮಟ್ಟ ಕಾರ್ಯಕ್ರಮಗಳನ್ನ ಅಥವಾ ಕಪಾತ ಕಾರ್ಯಕ್ರಮಗಳನ್ನ ಕಸಿಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಮ್ಮ ಗಿಡಗಳಿಂದ ಒಳ್ಳೆಯ ಫಸಲನ್ನು ಪಡಿಬಹುದು. ಅಂದ್ರೆ ಗಿಡಗಳ ವಯಸ್ಸಿನ ಆಧಾರದ ಮೇಲೆ ಮತ್ತೆ ಆ ವಿಧಗಳ ತಳಿಗಳ ಆಧಾರದ ಮೇಲೆ ಅವುಗಳಿಗೆ ಒಂದು ಕಫಾತನ್ನ ಮಾಡಬೇಕಾಗುತ್ತೆ. ಇನ್ನೊಂದು ರೈತ ಬಾಂಧವರು ನೆತ್ತಿ ಬಿಡಿಸೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ, ಈ ರೀತಿ ಅಂದ್ರೆ ಏನು ಅಂತೀರಿ ಸರ್? ನೆತ್ತಿ ಬಿಡಿಸೋದು ಅಂತಂದ್ರೆ ಸೆಂಟ್ರಿಂಗ್ ಅಂತ ಕರಿತೀವಿ. ಕಸಿಯಲ್ಲಿ ಈ ಸಣ್ಣ ಕಸಿ ದೊಡ್ಡ ಕಸಿ ಬಿಟ್ಟು ಇನ್ನು 3 ತರ ಇದೆ. ಒಂದು ಸೆಂಟ್ರಿಂಗ್ ಅಂತ ಕರಿತೀವಿ, ಇದು ನೆತ್ತಿ ಬಿಡಿಸೋದು. ಆಮೇಲೆ ಇನ್ನೊಂದು ರೀಸಕರಿಂಗ್ ಅಂತ ಕರಿತೀವಿ, ಅದು ಕಂಬ ಚಿಗರನ್ನ ತೆಗೆಯುವಂತದ್ದು. ಆಮೇಲೆ ಚಿಗುರು ತೆಗೆಯೋದು ಅಂದ್ರೆ ಈ ಬೇರೆ ರೆಕ್ಕೆಗಳಲ್ಲಿರುವಂತ ಚಿಗುರು ತೆಗೆಯೋದು. 3 ಕಾರ್ಯಕ್ರಮಗಳನ್ನ ಈ ಜೊತೆ ಜೊತೆಗೆ ಮಾಡ್ಕೋಬೇಕು. ಈ ಸಣ್ಣ ಕಸಿ ಅಥವಾ ಸಣ್ಣ ಕಪಾತು, ದೊಡ್ಡ ಕಸಿ ಅಥವಾ ದೊಡ್ಡ ಕಪಾತಿನ ಜೊತೆ ಜೊತೆಗೆ ಮಾಡುವಂತ ಸೆಂಟ್ರಿಂಗು ಮತ್ತೆ ಡಿಸಕರಿಂಗು ಮತ್ತೆ ಚಿಗುರು ತೆಗೆಯೋದು ಅಂತ ನಾವು ಹೇಳ್ತೀವಿ. ಪ್ರತಿ ವರ್ಷನೂ ಮಾಡ್ತಾ ಇರಬೇಕು. ಮುಖ್ಯವಾದ ಕಾಂಡದಿಂದ 1/2 ಅಡಿ ಸುತ್ತಲೂ ಬರ್ತಕ್ಕಂತ ಚಿಗುರುಗಳನ್ನ ತೆಗೆಯೋ ಒಂದು ಕಾರ್ಯಕ್ರಮವನ್ನ ನೆತ್ತಿ ಬಿಡಿಸೋದು ಅಂತ ಕರಿತೀವಿ. ಈ ನೆತ್ತಿ ಬಿಡಿಸುವ ಕಾರ್ಯಕ್ರಮದಿಂದ ಇನ್ನೊಂದು ಪ್ರಯೋಜನ ಏನಾಗುತ್ತೆ ಅಂತಂದ್ರೆ, ಇದಕ್ಕೆ ಮಳೆಗಾಲ ಏನಾದ್ರೂ ಜಾಸ್ತಿ ಆದ್ರೆ ಕಪ್ಪು ಕೊಳೆ ರೋಗ ಜಾಸ್ತಿ ಬರುತ್ತೆ. ಆ ಕಪ್ಪು ಕೊಳೆ ರೋಗ ನಿಯಂತ್ರಣ ಮಾಡೋದನ್ನ ನೆತ್ತಿ ಬಿಡಿಸೋದು ಅಂತ ಕರಿತೀವಿ. ಇದರಿಂದ ನಾವು ಅದನ್ನ ನಿರ್ಮೂಲನೆಯನ್ನ ಮಾಡ್ಕೋಬಹುದು. ಪ್ರಾಥಮಿಕ ಕಾಂಡದಿಂದ 15 ಸೆಂಟಿಮೀಟರ್ ಸುತ್ತ ಚಿಗುರುಗಳನ್ನ ಏನಾದ್ರೂ ತೆಗೆದಾಕ್ಬೇಕಾಗುತ್ತೆ. ಅವಾಗ ಅದಕ್ಕೆ ಒಳ್ಳೆ ಎಚ್ಚಲ್ ಬೀಳುತ್ತೆ, ಗಾಳಿ ಆಡುತ್ತೆ. ಹೀಗಾಗಿ ಈ ತರ ಕಪ್ಪು ಕೊಳೆ ರೋಗ ಬರುವ ಪರಿಸ್ಥಿತಿಯು ಕೂಡ ಒದಿಗೆ ಬರಲ್ಲ. ಮತ್ತೆ ಈ ಕಂಬ ಚಿಗುರು ತೆಗೆಯೋದ್ರು ಕೂಡ ಗಮನ ಕೊಡಬೇಕು. ಹೌದು, ಕಂಬ ಚಿಗುರು ತೆಗೆಯೋದು ಕೂಡ ಗಮನ ಕೊಡಬೇಕಾಗುತ್ತೆ ಸರ್. ಯಾಕಂತಂದ್ರೆ ಈ ಕಂಬ ಚಿಗುರು ಸೇಮ್ ನಮ್ಮ ಗಂಡರೆಕ್ಕೆ ತರನೇ ಇದು. ಈ ಕಂಬ ಚಿಗುರುಗಳು ಕೂಡ ಪೋಷಕಾಂಶ ಮತ್ತೆ ತೇವಾಂಶ ಇರ್ಬೋದು, ಸುಮಾರು ಲವಣಾಂಶಗಳನ್ನು ಕೂಡ ಇವು ಹೀರ್ಕೊಳ್ಳುತ್ತೆ. ಸೊ ಹೀಗಾಗಿ ಬೇರೆ ಒಂದು ರೆಕ್ಕೆಗಳಿಗೆ ಹೋಗ್ತಕ್ಕಂತಹ ಪೋಷಕಾಂಶದ ಪ್ರಮಾಣವನ್ನ ಇವುಗಳೆಲ್ಲ ಕಡಿಮೆ ಮಾಡುತ್ತೆ. ಹೀಗಾಗಿ ಕಾಲಕಾಲಕ್ಕೆ ಕಂಬ ಚಿಗುರುಗಳು ಮುಖ್ಯ ಕಾಂಡದ ಮೇಲೆ ಬೆಳೆಯುತ್ತೆ ನೇರವಾಗಿ. ಗಂಡು ರೆಕ್ಕೆ ಆದ್ರೆ ಅದು ತಾಯಿ ರೆಕ್ಕೆಗೆ ನೇರವಾಗಿ ಬೆಳೆಯುತ್ತೆ. ಪ್ರಾಥಮಿಕ ರೆಕ್ಕೆಯಲ್ಲಿ ನೇರವಾಗಿ ಬೆಳೆಯುತ್ತೆ. ಈ ಕಂಬ ಚಿಗುರು ಏನಿದೆ ಮುಖ್ಯ ಕಾಂಡದ ಮೇಲೆ ನೇರವಾಗಿ ಬೆಳೆಯುತ್ತೆ. ಹೀಗಾಗಿ ಈ ಕಂಬ ಚಿಗುರುಗಳನ್ನ ಕಾಲಕಾಲಕ್ಕೆ ತೆಗಿತಾ ಇದ್ರೆ ಒಳ್ಳೆಯದು. ಅಂದ್ರೆ ಇದಕ್ಕೂ ಕೂಡ ಬುಡುಕಚ್ಚನೆ ತೆಗಿಬೇಕಾಗುತ್ತೆ. ಹೌದು, ಕೈಯಿಂದಾನೇ ಎಳಿಬಹುದು. ಆದಷ್ಟು ಕಂಬ ಚಿಗುರುಗಳನ್ನ ತೆಗಿಬೇಕಾದ್ರೆ ಎಳೆದಿರುತ್ತೆ, ನಾರಾಗಿರಲ್ಲ, ಇನ್ನೂ ಅಷ್ಟು ಹಾರ್ಡನ್ ಆಗಿರಲ್ಲ, ಆ ಟೈಮಲ್ಲಿ ಗಟ್ಟಿಯಾಗಿರಲ್ಲ. ಆ ಟೈಮಲ್ಲಿ ನಾವು ಹಿಡಿದು ಎಳೆಯೋದ್ರಿಂದ ತುಂಬಾ ಸುಲಭವಾಗಿ ಮುಖ್ಯ ಕಾಂಡದಿಂದ ಕಂಬ ಚಿಗುರನ್ನು ತೆಗಿಬಹುದು. ಒಂದ್ಸರಿ ಅದನ್ನ ಗಟ್ಟಿ ಆಗ್ಲಿಕ್ಕೆ ನಾವು ಬಿಟ್ರೆ ಅದಕ್ಕೆ ಕತ್ತಿಯಲ್ಲೇನೆ ತೆಗಿಬೇಕು, ಕೈಯಲ್ಲೇ ಹಿಡಿದು ಎಳಿಲಿಕ್ಕೆ ಆಗಲ್ಲ. ಸೊ ಇಲ್ಲಾಂತಂದ್ರೆ ಮುಖ್ಯ ಕಾಂಡ ಡ್ಯಾಮೇಜ್ ಆಗುತ್ತೆ. ಮತ್ತೆ ಈ ಕೆಲವು ಅರೇಬಿಕಾ ತಳಿಯಲ್ಲಿ ಮುಖ್ಯ ಕಾಂಡಕ್ಕೆ ಏನಾದ್ರೂ ತೊಂದರೆ ಆದ್ರೆ ಈ ಬಿಳಿ ಕಾಂಡ ಕೊರಕದ ಹಾವಳಿ ಬರುತ್ತೆ. ಯಾಕೆಂದ್ರೆ ತೊಗಟೆ ಎಲ್ಲ ಎದ್ಬಿಡುತ್ತೆ. ತೊಗಟೆ ಇತ್ತು ಅಂತಂದ್ರೆ ಮೊಟ್ಟೆಗಳನ್ನೆಲ್ಲ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಆದಷ್ಟು ಕಂಬ ಚಿಗುರುಗಳನ್ನ ತೆಗಿಬೇಕಂತಂದ್ರೆ ಎಷ್ಟು ಅದು ಯಂಗ್ ಆಗಿರುತ್ತೆ, ಎಳೆಯದಾಗಿರುತ್ತೆ, ಅವಾಗಲೇ ತೆಗೆದ್ಬಿಡ್ಬೇಕು, ಕೈಯಲ್ಲೇ ತೆಗೆದ್ಬಿಡ್ಬೇಕು, ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವೊಂದು ಪ್ರಾಥಮಿಕ ರೆಂಬೆ ಇಂಥದ್ರೆಲ್ಲ ಬೇರೆ ಚಿಗುರನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಕಸಿಯನ್ನ ಮಾಡಬೇಕಾದ್ರೆ ಒಂದ್ರ ಮೇಲೆ ಒಂದು ರೆಕ್ಕೆಗಳು ಬಿದ್ದಿರುತ್ತೆ, ಕ್ರಿಸ್ ಕ್ರಾಸ್ ಬ್ರಾಂಚಸ್ ಅಂತ ನಾವು ಕರಿತೀವಿ, ಅಡ್ಡದಿಡ್ಡಿ ಹೋಗಿರುತ್ತೆ. ಸೊ ಆತರ ಬ್ರಾಂಚಸ್ ಗಳಲ್ಲಿ ಸೋತ ರೆಕ್ಕೆಗಳು ಕಂಡು ಬರುತ್ತೆ. ಆಮೇಲೆ ಒಂದೊಂದು ರೆಕ್ಕೆಗಳು ಇರುತ್ತೆ, ಅದರಲ್ಲಿ ಇಳುವರಿನೇ ಬರಲ್ಲ. ಆತರದ ರೆಕ್ಕೆಗಳನ್ನು ತೆಗೆದ್ಬಿಟ್ಟು ಆರೋಗ್ಯಕರ ರೆಕ್ಕೆಗಳನ್ನು ಮಾತ್ರ ಇಟ್ಕೋಬೇಕು. ಮತ್ತೆ ಕೆಲವು ಚಾಟಿ ರೆಕ್ಕೆಗಳು ಅಂತ ಕರಿತೀವಿ, ಹೌದು, ಚಾಟಿ ರೆಕ್ಕೆಗಳು ಇರ್ಬೋದು, ಸೋತ ರೆಕ್ಕೆಗಳು ಇರ್ಬೋದು. ಮತ್ತೆ ಕಾಫಿಯಲ್ಲಿ ಹೇರಳವಾಗಿ ಸಿಗೋಕಂತ ರೆಕ್ಕೆಗಳು ಅಂತಂದ್ರೆ, ಒಂದು ರೆಕ್ಕೆ ಇರುತ್ತೆ, ತುದಿಯಲ್ಲಿ ಎರಡು ಎಲೆ ಮಾತ್ರ ಇರುತ್ತೆ, ಇದಕ್ಕೆ ನಾವು ಸೋತ ರೆಕ್ಕೆ ಅಂತ ಕರಿತೀವಿ. ಆತರ ರೆಕ್ಕೆಗಳನ್ನ ಕೂಡ ತೆಗಿಬೇಕಾಗುತ್ತೆ. ಆಮೇಲೆ ಒಂದೊಂದು ರೆಕ್ಕೆಗಳು ಪ್ರಾಥಮಿಕ ರೆಕ್ಕೆಯಿಂದ ಮುಖ್ಯ ಕಾಂಡದ ಒಳಭಾಗಕ್ಕೆ ಬೆಳೆಯುತ್ತೆ, ಆ ಒಳಭಾಗಕ್ಕೆ ಬೆಳೆತಕ್ಕಂತಹ ರೆಕ್ಕೆಗಳನ್ನು ಕೂಡ ತೆಗಿಬೇಕಾಗುತ್ತೆ. ಈ ತರ ಅಡ್ಡದಿಡ್ಡಿ ಬೆಳೆಯೋದ್ರಿಂದ ಗಾಳಿ ಪ್ರಮಾಣ ಅಥವಾ ಬೆಳಕಿನ ಪ್ರಮಾಣ ಕಡಿಮೆ ಆಗುತ್ತೆ. ಈ ತರ ಕಡಿಮೆ ಆಗೋದ್ರಿಂದ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ತಯಾರಿಕೆ ಕ್ರಿಯೆ ಅದಕ್ಕೆ ಅಫೆಕ್ಟ್ ಆಗುತ್ತೆ. ಹೀಗಾಗಿ ಅಲ್ಟರ್ನೇಟ್ ಬೇರಿಂಗ್ ಅಂತಂದ್ರೆ ಒಂದು ವರ್ಷ ಕಡಿಮೆ, ಒಂದು ವರ್ಷ ಹೆಚ್ಚಿನ ಇಳುವರಿ ಅಂತ ಏನು ಈ ಪ್ರಾಬ್ಲಮ್ ನಮ್ಮ ಕಾಫಿ ತೋಟದಲ್ಲಿ ಬರುತ್ತೆ, ಆ ಪ್ರಾಬ್ಲಮ್ ಅನ್ನ ಒಂದೇ ಒಂದು ವಿಧಾನದಲ್ಲಿ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಅದು ಅಚ್ಚುಕಟ್ಟಾಗಿ ಕಪಾತು ಅಥವಾ ಕಸಿಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಈ ನೆತ್ತಿ ಬಿಡಿಸೋದು, ಚಿಗುರು ತೆಗೆಯೋದು, ಮತ್ತೆ ಕಂಬ ಚಿಗುರನ್ನು ತೆಗೆಯೋದು, ಇದೆಲ್ಲ ಮಳೆಗಾಲ ಪ್ರಾರಂಭವಾದ ಮೇಲೆ ಮಾಡೋದ? ಅರೇಬಿಕಾ ಆದ್ರೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಹೂಮಳೆ ಕೊಡ್ತೀವಿ, ರೋಬಸ್ಟ್ ಆದ್ರೆ ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಹೂಮಳೆ. ಹಾಗೆ ಹಿಮ್ಮಳೆ ಮಾರ್ಚ್ ಏಪ್ರಿಲ್ ಅಲ್ಲಿ ಎಲ್ಲ ಮುಗ್ದೋಗುತ್ತೆ. ಒಂದ್ಸರಿ ಹೂಮಳೆ ಹಿಮ್ಮಳೆ ಮುಗ್ದಾದ್ಮೇಲೆ ಈ ತರದ ರೆಕ್ಕೆಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚಿಗುರು ಇರ್ಬೋದು, ಕಂಬ ಚಿಗುರುಗಳಿರ್ಬೋದು. ಕಾಫಿಯಲ್ಲಿ ಎರಡ್ ತರದ ಒಂದು ಫೇಸ್ ಇದೆ, ಗ್ರೋತ್ ಫೇಸಸ್ ಅಂತ ಕರಿತೀವಿ, ಬೆಳವಣಿಗೆಯ ಒಂದು ಹಂತಗಳು ಅಂತ ಕರಿತೀವಿ. ಇದು ಹೂಮಳೆ ಮತ್ತೆ ಹಿಮ್ಮಳೆ ಬಿದ್ದಾದ್ಮೇಲೆ ಮಳೆಗಾಲ ಶುರು ಆಗುವವರೆಗೂ ಬರುವಂತ ಹಂತ ಏನಿದೆ ಇದಕ್ಕೆ ಸ್ಲೋ ಗ್ರೋತ್ ಫೇಸ್ ಅಂತ ಕರಿತೀವಿ, ನಿಧಾನವಾಗಿ ಬೆಳೆತಕ್ಕಂತ ಒಂದು ಹಂತ ಅಂತ ಕರಿತೀವಿ. ಇವಾಗ ರೆಕ್ಕೆಗಳು ಅವಾಗವಾಗ ಬರ್ತಾ ಇರುತ್ತೆ, ಹಾಗೂ ಅದ್ರ ಗ್ರೋತ್ ತುಂಬಾ ನಿಧಾನ ಇರುತ್ತೆ. ಇನ್ನು ಎರಡನೇ ಫೇಸ್ ಅಂತ ಅಂದ್ರೆ ಅದು ರಾಪಿಡ್ ಫೇಸ್ ಅಂತ ಕರಿತೀವಿ. ಆ ರಾಪಿಡ್ ಫೇಸ್ ಸ್ಟಾರ್ಟ್ ಆಗುವುದು ನಮಗೆ ಆಗಸ್ಟ್ ಇಂದ, ಜುಲೈ ಎಂಡ್ ಅಥವಾ ಆಗಸ್ಟ್ ಇಂದ ರೆಕ್ಕೆಗಳ ಅಥವಾ ಫಸಲು ಕೊಡ್ತಕ್ಕಂತ ರೆಕ್ಕೆಗಳ ಬೆಳವಣಿಗೆ ತುಂಬಾ ಶೀಘ್ರವಾಗಿರುತ್ತೆ. ಇಂತ ಹಂತದಲ್ಲಿ ರೆಕ್ಕೆಗಳನ್ನ ನೋಡ್ಕೊಂಡು ಯಾವ್ಯಾವ್ದು ರೆಕ್ಕೆ ಬಲಿಷ್ಠ ಇದೆ, ಯಾವ್ಯಾವ್ದು ವೀಕ್ ಇದೆ, ಯಾವ್ದು ಇಳುವರಿ ಕೊಡುತ್ತೆ ಕೊಡಲ್ಲ, ಹಾಗೆ ಗಿಡದ ಯಾವ ಭಾಗದಲ್ಲಿ ರೆಕ್ಕೆಗಳಿದೆ, ಇನ್ನು ಯಾವ ಭಾಗದಲ್ಲಿ ರೆಕ್ಕೆಯನ್ನ ಬಿಟ್ಕೋಬೇಕು. ನಾನು ಹೇಳಿದಂಗೆ ಸರ್, ಒಂದೊಂದು ಗಿಡಕ್ಕೆ ಒಂದೊಂದು ತರಹದ ಕಪಾತ್ ಮಾಡಬೇಕಾಗುತ್ತೆ, ಒಂದೊಂದು ತರಹದ ಕಸಿಯನ್ನ ಮಾಡಬೇಕಾಗುತ್ತೆ. ಎಲ್ಲ ಗಿಡಕ್ಕೂ ಒಂದೇ ಸಮನಾದ ಕಸಿಯನ್ನ ಮಾಡಲಿಕ್ಕೆ ಆಗಲ್ಲ. ಆ ಗಿಡನ ಪರಿಸ್ಥಿತಿ, ಆ ಗಿಡದ ವಯಸ್ಸಿರ್ಬೋದು, ಆ ಗಿಡದ ಆಕಾರವನ್ನ ನೋಡಿಕೊಂಡು ನಾವು ಕಸಿಯನ್ನ ಮಾಡ್ಕೋಬೇಕಾಗುತ್ತೆ. ತೋಟಕ್ಕೆಲ್ಲ ವಿಸಿಟ್ ಕೊಟ್ಟಾಗ ಒಂದೊಂದು ಗಿಡದಲ್ಲಿ ಒಂದ್ ಸೈಡ್ ಮಾತ್ರ ರೆಕ್ಕೆಗಳಿರುತ್ತೆ, ಇನ್ನೊಂದ್ ಸೈಡ್ ರೆಕ್ಕೆಗಳೇ ಇರಲ್ಲ. ಸೊ ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ಸಂದರ್ಭದಲ್ಲಿ ಕಂಬ ಚಿಗರನ್ನ ಬಿಟ್ಕೋಬೇಕು. ಯಾವ ಸೈಡ್ ರೆಕ್ಕೆಗಳು ಇಲ್ವೋ ಆ ಸೈಡ್ ನಾವು ಕಂಬ ಚಿಗರನ್ನ ಬಿಟ್ಕೊಂಡು ಅದನ್ನ ಸಣ್ಣ ಗಿಡವಾಗಿ ರೆಂಬೆಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಆತರ ಪ್ರಯತ್ನ ಪಟ್ಟಾಗೆ ಇಡೀ ಗಿಡನೇ ಕವರ್ ಆಗಿ ಬಿಡುತ್ತೆ. ಒಂದೇ ಭಾಗದಲ್ಲಿ ಇಳುವರಿಯನ್ನ ತಗೊಳಕ್ಕಿಂತ ಬದಲು ಸುತ್ತಮುತ್ತಲು ಅಥವಾ ಪೊದೆ ಆಕಾರದಲ್ಲಿ ಗಿಡದ ಎಲ್ಲಾ ಮೂಲೆಯಲ್ಲೂ ಅಥವಾ ಎಲ್ಲಾ ರೆಕ್ಕೆಗಳಿಂದ ಫಸಲನ್ನ ಕೊಯ್ಯೋದೇ ಆದ್ರೆ ನಮಗೆ ಹೆಚ್ಚಿನ ಇಳುವರಿಯನ್ನ ಪಡ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ವಿಷಯ ಕೇಳ್ತಾ ಇರ್ತೀವಿ ಸಾಧಾರಣವಾಗಿ, ಈ ವಯಸ್ಸಾದಂತ ಮರಗಳನ್ನ ಪುನರುತ್ಥಾನ ಮಾಡುವುದು ಅಂತ. ಹೌದು ಸರ್. ಈ ಒಂದು ಕ್ರಮದ ಬಗ್ಗೆ ಮತ್ತೆ ಇಲ್ಲಿ ಆಗುವಂತ ಕಪಾತ್ ಬಗ್ಗೆ ಸ್ವಲ್ಪ ಹೇಳ್ತೀರ ಸರ್? ಪುನರುತ್ಥಾನ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ರೆಜುವಿನೇಷನ್ ಪ್ರೂನಿಂಗ್ ಅಂತ ಹೇಳಿ ಪುನರ್ಯೌವನ ಮತ್ತೆ ಅದನ್ನ ದಾರಿಗೆ ತರುವುದು ಅಥವಾ ಅದನ್ನ ಹೊಸ ಒಂದು ಶೇಪಿಗೆ ತರುವುದು, ಮತ್ತೆ ಅದು ಮತ್ತೆ ಉತ್ಪಾದನೆಯನ್ನ ಮಾಡೋದಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವುದು, ಹೇಗೆಲ್ಲ ಮಾಡಬಹುದು ಅಂತಂದ್ರೆ, ಈ ಒಂದು ಪುನರುತ್ಥಾನ ಕಸಿ ಅಥವಾ ಕಪಾತನ್ನ ಯಾವ ತರದ ಗಿಡಗಳಿಗೆ ಮಾಡಬೇಕು ಅಂತಂದ್ರೆ ಸರ್, ಈಗ ನೋಡಿ ನಮ್ಮ ಕಾಫಿ ತೋಟದಲ್ಲಿ ಮರ ಕಸಿಯನ್ನ ಮಾಡ್ತಾ ಇರ್ತೀವಿ, ಮರ ಕಪಾತನ ಮಾಡ್ತಾ ಇರ್ತೀವಿ. ಮರ ಕಸಿ ಅಥವಾ ಮರ ಕಪಾತ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ರೆಂಬೆಗಳು ಕೊಂಬೆಗಳು ಆ ಗಿಡದ ಮೇಲೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿದ್ದಾಗ ಗಿಡದ ಎಲ್ಲ ಪಾರ್ಟ್ಸ್ಗಳು ಅಥವಾ ಪ್ರಾಥಮಿಕ ಹಂತದ ರೆಕ್ಕೆಗಳಿರ್ಬೋದು, ದ್ವಿತೀಯ ಹಂತದ ರೆಕ್ಕೆಗಳಿರ್ಬೋದು ಅಥವಾ ಇನ್ಯಾವುದೋ ರೆಕ್ಕೆಗಳಿರ್ಬೋದು, ಆ ರೆಕ್ಕೆಗಳು ಎಲ್ಲ ಕೆಳಗೆ ಬಿದ್ದೋಗುತ್ತೆ, ಮುರಿದೋಗುತ್ತೆ. ಸೊ ಹೀಗಾಗಿ ಗಿಡದ ಶೇಪೆ ಒಂಥರ ಚೇಂಜ್ ಆಗಿಬಿಡುತ್ತೆ. ಇದು ಒಂದು ಹಂತ. ಇನ್ನೊಂದು ಸ್ಟೇಜ್ ಅಂತ ಬಂದಾಗ ತುಂಬಾ ವೀಕ್ ಆಗಿರುವಂತ ಗಿಡಗಳು, ತುಂಬಾ ಹಳೆ ಗಿಡಗಳು, ಆ ಗಿಡಗಳಲ್ಲಿ ಯಾವುದೇ ತರನಾದ ರೆಕ್ಕೆಗಳು ವರ್ಷ ವರ್ಷ ಬರ್ತಾನೆ ಇಲ್ಲ ಅಂತ ಅನ್ನೋ ಗಿಡಗಳು, ಇಳುವರಿ ತುಂಬಾ ಕುಂಠಿತವಾಗಿ ಅನ್ನೋಂತ ಗಿಡಗಳು, ಈ ತರದ ಗಿಡಗಳು ಒಂದು ಸ್ಟೇಜ್ ಇದು. ಸೊ ಈ ಒಂದು ಎರಡು ಹಂತದಲ್ಲಿ ಅಂತಂದ್ರೆ ಮರಕಪಾತಿ ಕೊಂಬೆಗಳು ಬಿದ್ದು ಮುರಿದೋಗಿರುವಂತ ಗಿಡ ಒಂದು, ಇನ್ನೊಂದು ತುಂಬಾ ವೀಕ್ ಆಗಿ ಅಥವಾ ವಯಸ್ಸಾದ್ಮೇಲೆ ಇಳುವರಿ ಕಡಿಮೆ ಮಾಡಿರುವಂತ ಗಿಡ ಒಂದು. ಈ ಎರಡು ತರದ ಗಿಡನ ನಾವು ಪುನರುತ್ಥಾನದ ಕಸಿ ಅಥವಾ ಕಪಾತಿಗೆ ಅಥವಾ ರೆಜಿನುವೇಶನ್ ಪ್ರೂನಿಂಗ್ ಆಯ್ಕೆ ಮಾಡ್ಕೋಬಹುದು. ಈ ತರ ಆಯ್ಕೆ ಮಾಡ್ಕೊಂಡು ಬುಡದಿಂದ ಒಂದು ಅಡಿ ಅಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಇದನ್ನ ಓರೆ ಆಕಾರದಲ್ಲಿ ಅಂದ್ರೆ 45 ಡಿಗ್ರಿ ಆಂಗಲ್ ಅಂತ ನಾವು ಕರಿತೀವಿ, ಓರೆ ಆಕಾರದಲ್ಲಿ ಕತ್ತರಿಸಬೇಕು. ಅದಕ್ಕೆ ನಾವು ಕಾಲರ್ ಪ್ರೂನಿಂಗ್ ಅಂತಾನು ಕರಿತೀವಿ. ಕತ್ತರಿಸುವಂತ ಸಮಯ ಅಂತಂದ್ರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇದನ್ನ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ಇದನ್ನು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ತೇವಾಂಶನ ನೋಡಿಕೊಂಡು ನಾವು ಇದನ್ನ ಒಂದಡಿ ಬಿಟ್ಟು ಓರೆ ಆಕಾರದಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೋಡೋ ಪೇಸ್ಟ್ ಅನ್ನ ಅಂಟಿಸ್ಬೇಕು. ಹೇಗಿದ್ರು ಬೋಡೋ ದ್ರಾವಣನ ಎಲ್ಲ ಬೆಳೆಗಾರರು ಮಾಡ್ತಾ ಇರ್ತಾರೆ. ಈ ಬೋಡೋ ಪೇಸ್ಟ್ ಮಾಡಬೇಕು ಅಂತಂದ್ರೆ 1 ಕೆಜಿ ಕಾಫರ್ ಸಲ್ಫೇಟು, 1 ಕೆಜಿ ಲೈಮು, 4.5 ಲೀಟರ್ ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡಿಕೊಂಡು ಅದನ್ನ ಕತ್ತರಿಸಿದ ಭಾಗಕ್ಕೆ ಹಚ್ಚಬೇಕಾಗುತ್ತೆ. ಈ ತರ ಹಚ್ಚೋದ್ರಿಂದ ಅದು ಡ್ರೈ ಆಗೋದು ಅಥವಾ ಬೇರೆ ತರ ಯಾವ್ದಾದ್ರು ಕೀಟ ಬಂದು ರೋಗ ಬರುವುದು ಇದೆಲ್ಲ ಸಮಸ್ಯೆಗಳನ್ನ ಪರಿಹರಿಸುತ್ತೆ. ಕಾಲರ್ ಪ್ರೂನಿಂಗ್ ಮಾಡಿ ಆದ್ಮೇಲೆ 15 ದಿನದಿಂದ ಹೊಸ ಚಿಗರುಗಳು ಅಂದ್ರೆ ಕಂಬ ಚಿಗರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 7-8 ಕಂಬ ಚಿಗರುಗಳು ಅದರಲ್ಲಿ ಕಾಣಬಹುದು. ಅದಾದ್ಮೇಲೆ ದಷ್ಟಪುಷ್ಟವಾದ ಆರೋಗ್ಯಕರವಾದ 1-3 ಕಂಬ ಚಿಗರುಗಳನ್ನ ಬಿಟ್ಕೋಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಬಿಟ್ಕೋಬೇಕಾಗಿದ್ದ ಆಮೇಲೆ ದಿನ ಕಳೆದಂಗೆ ಕಳೆದಂಗೆ ಆ 2-3 ರೆಕ್ಕೆಗಳಲ್ಲಿ ಯಾವ್ದಾದ್ರು ಒಂದು ಕಂಬ ಚಿಗರನ್ನ ಬಿಟ್ಕೊಂಡು ಒಂದೇ ಕಂಬ ಚಿಗರು ಬಿಟ್ಕೊಂಡಾಗ ಏನೋ ಒಂದು ಕಾರಣದಿಂದ ಡ್ಯಾಮೇಜ್ ಆಗಿಬಿಟ್ರೆ ಅದು ಕಂಬ ಚಿಗರು ಕೂಡ ಹೋಗ್ಬಿಡುತ್ತೆ. ಸೊ ಆ ಒಂದು ಮುನ್ನೆಚ್ಚರಿಕೆಯನ್ನ ನಾವು ವಹಿಸ್ಕೋಬೇಕಂತಂದ್ರೆ ಮೊದಲನೇ ಹಂತದಲ್ಲಿ 2-3 ಬಿಟ್ಕೋಬೇಕು. ಆಮೇಲೆ ಆಲ್ರೆಡಿ ಎಲ್ಲ ಬೆಳೆದಾಗಿದೆ ಇನ್ನೇನು ಅಂತ ಅನ್ನೋ ಟೈಮಲ್ಲಿ 1 ಕಂಬ ಚಿಗರನ್ನ ಬಿಟ್ಕೊಂಡು ಅದನ್ನೇ 1.5-4 ಅಡಿಗೆ ಕಟ್ ಮಾಡಿ ಸಣ್ಣ ಗಿಡವಾಗಿ ಮಟ್ಟ ಮಾಡಿಬಿಟ್ಟು ಹೊಸ ಗಿಡ ತರ ಅದನ್ನ ಪುನರುತ್ಥಾನ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ಈ ಕಾಫಿ ಬೆಳೆನಲ್ಲಿ ಕಫಾತದ್ನ ಹೇಗೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು ಅಂದ್ರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8-2-7-6-1-9-8-9-7. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8-2-7-6-1-9-8-9-7. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ತಾವಿದುವರೆಗೂ ಈ ಕಾಫಿ ಬೆಳೆನಲ್ಲಿ ಗಿಡ ಕಫಾತು ಅಥವಾ ಈ ಗಿಡ ಕಸಿಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕೆ ಸಹಾಯಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ. ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪೇಟೆಗಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 26,000 ರೂಪಾಯಿಗಳು, ಅರೇಬಿಕಾ ಅಚ್ಚರಿ 14,000 ರೂಪಾಯಿಯಿಂದ 15,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 19,600 ರೂಪಾಯಿಯಿಂದ 20,000 ರೂಪಾಯಿ, ರೋಬಸ್ಟಾ ಅಚ್ಚರಿ 10,400 ರೂಪಾಯಿಯಿಂದ 11,200 ರೂಪಾಯಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಶ್ರೀಮತಿ ಶೋಭಾ, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ. ಕರೆ ಮಾಡಲು ದೂರವಾಣಿ ಸಂಖ್ಯೆ 0802237447, ಮತ್ತೊಂದು ಸಂಖ್ಯೆ 2237048. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ. ನಿಧಾನಸುದ್ದಿ. ನಾಪೊಕ್ಲು ಹಳೆ ತಾಲೂಕು ನಿವಾಸಿ ಸುಮತಿ ಅವರ ಪುತ್ರ ಸತೀಶ್ ಅವರು ಇಂದು ನಿಧನರಾದರು. 33 ವರ್ಷ ಪ್ರಾಯದ ಸತೀಶ್ ಅವರ ಅಂತ್ಯಕ್ರಿಯೆ ನಾಪೊಕ್ಲು ಕಲ್ಲುಮಟ್ಟೆಯಲ್ಲಿರುವ ಕೃಷ್ಣಮಣಿ ಅವರ ನಿವಾಸದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಪಚ್ಚಾಟ್ ಗ್ರಾಮತ್ತರ ಮಂಡೆಪಂಡ ಚರ್ಮಣ ಮಣಿ ಅಯ್ಯಂಗ ಇಂದು ಮರಣಪಟ್ಟಿತು. ಒಬ್ಬ ದಂಡು ಬೈತರ ಮಂಡೆಪಂಡ ಚರ್ಮಣ ಮಣಿ ಅಯ್ಯಂಗಳ ಅಖೇರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಸ್ವಗ್ರಾಮತ್ತು ನಡಪು ಎಂದು ಒಕ್ಕಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚಂಪಿ. ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು. ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 69 ಗ್ರಾಮ ಮಡಿಕೇರಿ ತಾಲೂಕು. ಮೊಬೈಲ್ 9986123561. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಮತ್ತು ಬೇರೆ ಬೇರೆ ಯೋಗ ಸಂಸ್ಥೆಗಳ ಕೂಡುಕೂಟಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗೆಯಲ್ಲಿ ಹಸಿರು ಯೋಗ, ಶ್ರಮದಾನ, ಸ್ವಚ್ಛತಾ ಅಭಿಯಾನ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಇಂದು ಮಡಿಕೇರಿನ ಗಾಂಧಿ ಮೈದಾನ ಮತ್ತು ಗಾಂಧಿ ಭವನದಲ್ಲಿ ನಡೆದು. ಸ್ವಚ್ಛತಾ ಅಭಿಯಾನಕ್ಕೆ ನಗರಸಭೆನ ಚಂದ್ರಶೇಖರ್ನವು ಚಾಲನೆ ಕೊಟ್ಟು ಯೋಗದ ಮಹತ್ವದ ಬಗ್ಗೆಯಲ್ಲಿ ಜಾಗೃತಿ ಜಾಥಾ, ಯೋಗ ಪ್ರದರ್ಶನ, ಗಿಡ ನೆಡೆದು ನಡೆದು. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾನವು ಮಾತಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗೆಯಲ್ಲಿ ಈ ಸಲ ಹಸಿರು ಯೋಗ ಹಮ್ಮಿಕೊಂಡಿದ್ದು ಪ್ರಕೃತಿ ಸಂಪತ್ತಿ ಇದ್ದರೆ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಪ್ರಕೃತಿನ ಉಳಿಸಿಕೊಂಡು ಅದರೊಟ್ಟಿಗೆ ಯೋಗಾಭ್ಯಾಸ ಮಾಡೋಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ಮಹೇಶ್ ಕುಮಾರ್, ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್, ಡಾಕ್ಟರ್ ಚಂದ್ರ ಶುಭಾ ಸೇರಿದಂಗೆ ಅಧಿಕಾರಿಗ ವಿದ್ಯಾರ್ಥಿಗ ಹಾಜರಿದ್ದು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿನವು ಇಡೀ ದೇಶಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಸುತ್ತಿದ್ದು ಕೊಡಗು ಜಿಲ್ಲೆನ ಗೂಡ್ಲೂರು ಮತ್ತು ಕೂಡಿಗೆಹಳ್ಳಿರಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ನಡೆಯುವ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗ, ತಜ್ಞರು, ಬೇರೆ ಬೇರೆ ಅಭಿವೃದ್ಧಿ ಇಲಾಖೆನ ಅಧಿಕಾರಿಗ ಭಾಗವಹಿಸಿ ಕೃಷಿಗೆ ಬೇಕಾದ ಹೊಸ ತಂತ್ರಜ್ಞಾನಗ, ಬೆಳೆ ನಿರ್ವಹಣೆ, ಕೃಷಿ ಇಲಾಖೆಯಿಂದ ಸಿಕ್ಕುವ ಸವಲತ್ತುಗ, ಜಾನುವಾರು ನಿರ್ವಹಣೆ, ಅಣ್ಬು ಕೃಷಿ, ಭತ್ತದ ಬೀಜೋಪಚಾರ, ಮಣ್ಣು ಪರೀಕ್ಷೆ ಸೇರಿದಂಗೆ ಡ್ರೋನ್ ಪ್ರಾತ್ಯಕ್ಷಿಕೆ ಮತ್ತು ವಸ್ತು ಪ್ರದರ್ಶನ ಅಂದ ರೈತರಿಗೆ ಮಾಹಿತಿ ಕೊಡಿಕಿದ್ದು ಅಗತ್ಯ ಇರುವ ಆಸಕ್ತ ರೈತರು ಇದರ ಪ್ರಯೋಜನ ಪಡ್ಕೊಳಕ್ಕೆ. ಕುಶಾಲನಗರ ವಲಯ ಅರಣ್ಯ ವ್ಯಾಪ್ತಿನ ಮೀನುಕೊಲ್ಲಿಗೆ ಸೇರಿದಂಗೆ ನೆಲ್ಲಿಹುದಿಕೇರಿ, ವಾಲ್ನೂರು, ತ್ಯಾಗತ್ತೂರು, ಚೆಟ್ಟಳ್ಳಿ, ನಂಜರಾಯಪಟ್ಟಣಗಳ ಕಾಫಿ ತೋಟಗಳಲ್ಲಿ ಸೇರಿಕೊಂಡಿರುವ ಕಾಡಾನೆಗಳನ್ನ ಕಾಡಿಗೆ ವಾಪಸ್ಸು ಓಡಿಸುವ ಕಾರ್ಯಾಚರಣೆನ ನಾಳೆ 11ನೇ ತಾರೀಕು ಮತ್ತು ನಾಳ್ದು 12ನೇ ತಾರೀಕು ಹಮ್ಮಿಕೊಂಡಿದ್ದು ಈ ಬಗೆಯಲ್ಲಿ ಈ ಭಾಗದ ರೈತರು, ಕಾರ್ಮಿಕರು, ಶಾಲೆಗೆ ಹೋಗುವ ಮಕ್ಕ, ಹಿರಿಯ ನಾಗರಿಕರು ಜಾಗೃತೆ ಮತ್ತು ಎಚ್ಚರಿಕೆಯಿಂದ ಇರೋಕು ಮತ್ತು ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ನೌಕೆ ಸಹಕಾರ ಕೊಡೋಕು ಅಂತ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗ ಕೇಳಿಕೊಂಡಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಇದೇ ತಿಂಗಳ 13ನೇ ತಾರೀಕು ಶುಕ್ರವಾರ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಮಿನಿ ಉದ್ಯೋಗ ಮೇಳ ನಡೆಯಕುಟ್ಟು. ಈ ಮೇಳಲ್ಲಿ TTSP ಮೈಸೂರು, ಅಪೋಲೋ ಫಾರ್ಮಸಿ ಮೈಸೂರು, ತಾಜ್ ರೆಸಾರ್ಟ್ಸ್ ಮಡಿಕೇರಿ, ಕ್ಲಬ್ ಮಹೀಂದ್ರಾ ಸೇರಿದಂಗೆ ಖಾಸಗಿ ಕಂಪನಿಗ ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇರ ಸಂದರ್ಶನದ ಮುಖಾಂತರ ನೇಮಕಾತಿ ಮಾಡಿಕೊಂಡವೆ ಅಂತ ಗೊತ್ತಾಗಿದ್ದು ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಆದವು ಮೂಲ ದಾಖಲಾತಿ ಮತ್ತು ಸ್ವವಿವರದ ಪ್ರತಿಗಳೊಟ್ಟಿಗೆ ಮೇಳಕ್ಕೆ ಹಾಜರಾಗಂತ ಜಿಲ್ಲಾ ಉದ್ಯೋಗಾಧಿಕಾರಿ ತಿಳಿಸಿದಳು. ಒಮ್ಮೆಗೆ ಹೊಯ್ದ ಭಾರಿ ಅಬ್ಬರಿಸಿದ್ದ ಮಳೆ ಜಿಲ್ಲೆನ ಜನರನ್ನ ಹೆದರ್ಸಿರು. ಒಂದು ವಾರ ಬಿಸಿಲು ಬಂದು ಸ್ವಲ್ಪ ಉಸಿರು ತಕಂಬಂಗೆ ಮಾಡಿತ್ತು. ಆದರೆ ನಾಳ್ದು 12ನೇ ತಾರೀಕಿಂದ ಜಿಲ್ಲೆಯಲ್ಲಿ ಭಾರಿ ಮಳೆ ಬಾವ ಸಾಧ್ಯತೆ ಇದ್ದು 12ನೇ ತಾರೀಕಿಂದ 14ನೇ ತಾರೀಕು ಮುಟ್ಟ ಕೊಡಗು ಜಿಲ್ಲೆ ಸೇರಿದಂಗೆ ರಾಜ್ಯದ 10 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಮುಂಗಾರು ಮಳೆನ ಸುರುಳೆ ಭಾರಿ ಮಳೆ ಆದೆ ಅಂತ ಹವಾಮಾನ ಇಲಾಖೆನ ಮಾಹಿತಿಯಿಂದ ತಿಳಿದು ಬಂದುಟು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹಗಲು 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಕಚೇರಿನ ಸಭಾಬಾಡಿಯಲ್ಲಿ ದೂರು ಅರ್ಜಿ ಹಂಚಿಕಿದ್ದು ಭರ್ತಿ ಮಾಡಿ ನೋಟರಿಂದ ಪ್ರಮಾಣ ಮಾಡಿದ ಅರ್ಜಿಗಳನ್ನ ಸ್ವೀಕಾರ ಮಾಡುವೆ. ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ತೊಂದರೆ ಕೊಡದು ತಡ ಮಾಡದು ಮಾಡ್ರೆ ಇದರ ಬಗ್ಗೆಯಲ್ಲಿ ಸಾರ್ವಜನಿಕರು ಪುಕಾರು ಕೊಡಕ್ಕಂತ ಮಡಿಕೇರಿನ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ಏಟ್ರಿಯಾ ಇಂಪೋಟೆಕ್ ಬೆಂಗಳೂರು. ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ, 60 ತೊಕ್ಕಳು ಗ್ರಾಮ, ಮಡಿಕೇರಿ ತಾಲೂಕು. ಮೊಬೈಲ್ 9986123561. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಿ ಕಾಫಿ, ಕರಿಮೆಣಸು, ಅಡಿಕೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ಕಾರ್ಬೋನೇಟ್ಸ್ ಜೈವಿಕ ಸಮೃದ್ಧ ಸಾವಯವ ಗೊಬ್ಬರ ಬಳಸಿ. 18%ಕ್ಕಿಂತಲೂ ಹೆಚ್ಚಿನ ಸಾವಯವ ಇಂಗಾಲದ ಅಂಶ ಹೊಂದಿದೆ. ಎನ್ಪಿಕೆ ಹೆಚ್ಚಿಸಲು, ಬೇರುಗಳನ್ನು ಬಲಪಡಿಸಲು ಸೂಕ್ಷ್ಮ ಮತ್ತು ಮೈಕ್ರೋ ಪೋಷಕಾಂಶಗಳನ್ನು ಒಳಗೊಂಡಿದೆ. ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ಕಾರ್ಬೋನೇಟ್ಸ್ ಗಳಿಂದಾಗಿ ಆರೋಗ್ಯಯುತ ಮಣ್ಣು, ಸಮೃದ್ಧ ಬೆಳೆ. ಉತ್ಪನ್ನವು ವಿರಾಜಪೇಟೆಯ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ನಾಪೋಕ್ಲುವಿನ ಪೊನ್ನಾಡು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ಎಲ್ಲ ಎಪಿಸಿಎಂಎಸ್, ಪ್ಯಾಕ್ಸ್ ಮತ್ತು ಫೆಡರೇಷನ್ ಗಳಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಪ್ಲಾಂಟರ್ಸ್ ಆಫ್ ಕೂರ್. ಕಾಲ್ 8015648776. ನಮಸ್ತೆ, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ನಮಸ್ತೆ, ಆ ನೆಕ್ಲೆಸ್ ತೋರಿಸಿ. ಓಕೆ ಮೇಡಮ್. ವಾವ್, ಸೂಪರ್ ಮೇಡಮ್. ಇವಾಗ ಪ್ರತಿ 1 ಗ್ರಾಮ್ ಚಿನ್ನಾಭರಣಗಳಿಗೆ 200 ರೂಪಾಯಿ ಡಿಸ್ಕೌಂಟ್ ಕೂಡ ಇದೆ. ಅವಾಗ ಚಿನ್ನಾಭರಣ ತಗೊಳ್ಳೋಕೆ ವಿಲ್ಕೋಗೆ ಬಂದಿದ್ದು ಒಳ್ಳೇದೇ ಆಯ್ತು. ವಿಲ್ಕೋ ಗೋಲ್ಡ್, ಕುಶಾಲನಗರ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸಿನಿಮಾ ರಂಗ ನಿಮ್ಮ ಕನಸೇ? ಅದು ಈಗ ನನಸಾಗಲಿದೆ. ಕೊಡಗಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಿರಾಜಪೇಟೆಯಲ್ಲಿ ಆರಂಭವಾಗುತ್ತಿದೆ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡ್ರಾಮಾಟಿಕ್ ಆರ್ಟ್ಸ್. 18ರಿಂದ 60 ವರ್ಷದೊಳಗಿನವರಿಗೆ ಅವಕಾಶ. ಚಿತ್ರರಂಗ, ವೆಬ್ ಶೋ, ಟಿವಿ, ಎಲ್ಲದಕ್ಕೂ ಪ್ರೊಫೆಷನಲ್ ತರಬೇತಿ, 100% ಪ್ಲೇಸ್ಮೆಂಟ್ ಸಹಾಯ. ತರಗತಿಗಳು ಜುಲೈ 1ರಿಂದ ಆರಂಭ. ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲು ಕೂಡಲೇ ಕರೆ ಮಾಡಿ 6360189482. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ಕುಂಜೀರಾ ಗಿರೀಶ್ ಭೀಮಯ್ಯ. ಭಾರತ ಸರ್ಕಾರತರ ಸುತ್ತೋಲರ ಮಾರಿಪತ್ತು ಡೆಲ್ಲಿಲುಳ್ಳ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಹಿಂಗ ಇಡೀ ದೇಶ ಇಡೀ ಉಳ್ಳ ಕೃಷಿ ವಿಜ್ಞಾನ ಕೇಂದ್ರತರ ಮೂಲಕ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನತ್ನ ಎಲ್ಲಾ ಜಿಲ್ಲೆಯಲ್ಲಿ ಈಗಾಗಲೇ ಆಯೋಜನೆ ಮಾಡಿತ್ತು. ಈ ಕಾರ್ಬಾರ್ಲು ವಿಜ್ಞಾನಿಯ ತಜ್ಞಾಂಗ ಬೊರೆ ಬೊರೆ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯ ಗ್ರಾಮ ಗ್ರಾಮಕ್ಕೆ ಪೋಯಿತು. ಕೃಷಿಗೆ ಸಂಬಂಧಪಟ್ಟನಕ್ಕೆ ಪುದಿಯ ತಂತ್ರಜ್ಞಾನ ಪಿಂಜ ಪದ್ಧತಿ, ಬೊಳೆ ನಿರ್ವಹಣೆ, ಇಲಾಖೆಯ ಪ್ರಯೋಜನ, ಅತ್ತಗಡ್ಚಿ ಚಾಕು, ಇಂಥ ಕಾರ್ಬಾರ್ನ ಸೂಕ್ತ ಮಾಹಿತಿ, ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ, ಚರ್ಚೆ, ಪಿಂಜ ಸಂವಾದತರ ಕೂಡ ಮಾಹಿತಿ ತಪ್ಪ. ಇಂಡಮಾರಿಪತ್ತು ನಾಳೆ ಪಿಂಜ ಮತ್ತೆ ಅಂದು ಗೂಡ್ಲೂರು ಕೊಡಿಗೆಹಳ್ಳಿ ಹೆಬ್ಬಾಲೆ ಅರೆಯೂರ್ಲು ಪೊಲಕ 10 ಗಂಟೆ ಮಧ್ಯಾಹ್ನ 1 ಗಂಟೆಗತ್ತನೆ ಕಾರ್ಬಾರ್ ನಡಪ. ರೈತಂಗ ಆಮಕ್ಕ ಪೊಮ್ಮಕ್ಕ ಇಲಾಖೆಯ ಅಧಿಕಾರಿಯ ರೈತ ಗ್ರೂಪರ ಸದಸ್ಯಂಗ ಪಿಂಜ ಸ್ವಸಹಾಯ ಸಂಘತರ ಸದಸ್ಯಂಗ ಹೊರ ಸಂಖ್ಯೆಯಲ್ಲಿ ಕೂಡಿಯಾಡಿತ್ತು. ಕಾರ್ಬಾರರ ಪ್ರಯೋಜನ ಪಡೆದುಕ ಕೃಷಿ ವಿಜ್ಞಾನ ಕೇಂದ್ರತರ ಮುಖ್ಯಸ್ಥ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಕೂಡ್ನಕ್ಕೆ 4 ಗಗನಯಾತ್ರಿಯಡ ತಂಡ ನಾಳೆ ವೈಪತ್ತು 5 ಗಂಟೆಗೆ ಫ್ಲೋರಿಡಾ ತುಳು ಕೆನಡಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಜ ನಾಶಾ ಮಿಷಿನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಪೊರಡುವ. 41 ಕಾಲತಂಜ ಇದೇ ಆದ್ಯವಾಯಿತು. ಭಾರತೀಯ ಒಬ್ಬ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪೋಯಿಂಡುಳ್ಳದು ಭಾರತ ದೇಶಕ್ಕೆ ಪೆರಮೆರ ವಿಷಯ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಇಂಗಡ ನೇತೃತ್ವದ ಬಾಹ್ಯಾಕಾಶಕ್ಕೆ ಪೋಯಿಂಡುಳ್ಳ ತಂಡ 14 ನಾಳರ ಕಾಲ ಬೋರೆ ಬೋರೆ ತರತರ ಸಂಶೋಧನೆ ಕಾರ್ಯಭಾರ ನಿರ್ವಹಣೆ ಮಾಡುವ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ ಕೂಟದ